ಕೊನೆಯ ಒಂದು ವೃತ್ತಿಪರವಾಗಿ ಆಯ್ಕೆ ಮಾಡ್ತಾರೆ. ಇದು ಯಾಕೋ ಗೊತ್ತಿಲ್ಲ. ಯಾಕಂತಂದ್ರೆ ಕೃಷಿ ಒಂದು ಬೇಸಿಕಲಿ ಇದು ಕಷ್ಟದಾಯಕ ಹಾಗೂ ನಷ್ಟ ಮತ್ತು ಲಾಭ ಇರತಕ್ಕಂತ ಒಂದು ವೃತ್ತಿ. ಇದನ್ನ ಎಲ್ಲಿ ಸಲ್ಲದವನು ಕೃಷಿಗೆ ಸಲ್ಲ ಅಂತೇಳಿ ನಾವು ಕೊನೆಯ ಆಯ್ಕೆಯಾಗಿ ವೃತ್ತಿಯನ್ನಾಗಿ ಆಯ್ಕೆ ಮಾಡ್ತಕ್ಕಂಥದ್ದು. ಆದ್ರೆ ಇದನ್ನ ತಪ್ಪು, ಇದನ್ನ ಚೇಂಜ್ ಮಾಡ್ಕೋಬೇಕಾಗಿದೆ. ಯಾಕಂತಂದ್ರೆ ಕೃಷಿ ಅಂತಂದ್ರೇನೆ ಕಷ್ಟ ನಷ್ಟ ಲಾಭನೂ ಇರುತ್ತೆ. ಇಲ್ಲಿ ಸಲ್ಲದವನು ಬೇರೆ ಎಲ್ಲಾದ್ರೂ ಸಹಿತ ಸಲ್ಲಬಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂತಂದ್ರೆ ಈಗ ಕೃಷಿಯಲ್ಲಿ ವೈಜ್ಞಾನಿಕವಾಗಿ ತಂತ್ರಜ್ಞಾನಗಳು ಇಷ್ಟು ಬೆಳೆದಿದೆಯಲ್ಲ, ತಿಳ್ಕೊಳ್ಳಿಕ್ಕೆ ಸಾಕಾಗ್ಲಾರ್ದು. ಹಂಗಾಗಿ ತಿಳ್ಕೊಂಡು ಮಾಡಿದ್ದೆ ಆದ್ರೆ ನಮಗೆ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಿದ್ದೆ ಆದ್ರೆ ತುಂಬಾ ಉಳಿಯುತ್ತೆ. ಜೊತೆಗೆ ಎಷ್ಟು ನಾವು ತಿಳ್ಕೊಂಡಿದ್ದೆ ಆದ್ರೆ ಅಷ್ಟು ನಮ್ಗೆ ಉಳಿತಾಯ ಆಗುತ್ತಂತ ಮತ್ತೊಮ್ಮೆ ಹೇಳ್ತಾ, ಈಗ ಮುಖ್ಯವಾಗಿ ಹೋದ ವರ್ಷ 2020-21 ನಮ್ಮ ಆಹಾರ ಉತ್ಪಾದನೆ ಭಾರತದಲ್ಲಿ ಎಷ್ಟಾಗಿದೆ ಅಂತಂದ್ರೆ 308.65 ಮಿಲಿಯನ್ ಟನ್ಸ್ ಅಷ್ಟು ಆಯ್ತು. ಅಂದ್ರೆ ವರ್ಷ ವರ್ಷ ನಾವು ಗಣನೀಯವಾಗಿ ನಾವು ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಾನೆ ಇದೀವಿ. ಅಂದ್ರೆ ಉತ್ಪಾದಕತೆ, ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ತರ್ತಾ ಇದ್ದಾರೆ ವಿಜ್ಞಾನಿಗಳು, ಅದನ್ನ ಬಳಕೆಯನ್ನು ಸಹಿತ ರೈತರು ಮಾಡ್ಕೋತಾ ಇದ್ದಾರೆ. ಆದ್ರೆ ಕೆಲವೊಮ್ಮೆ ಅಂದ್ರೆ ಅಲ್ಲಲ್ಲಿ ಲಾಸ್ ಬಹಳ ಆಗುತ್ತೆ, ಕೆಲವೊಮ್ಮೆ ಕೀಟಪೀಡೆಗಳಿಂದ ಲಾಸ್ ಕಡಿಮೆ ಆಗುತ್ತೆ. ಒಟ್ಟಾರೆ ಕೀಟಪೀಡೆಗಳಿಂದ ಆಗ್ತಕ್ಕಂತ ಲಾಸ್ ಅಂತಂದ್ರೆ 23-16% ಲಾಸ್ ಆಗುತ್ತೆ. ಇದನ್ನ 36 ಬಿಲಿಯನ್ ರೂಪಾಯಿಗಳು US ಡಾಲರ್ಸ್ ನಲ್ಲಿ ಲೆಕ್ಕ ಹಾಕ್ತಾರೆ. ಆದ್ರೆ ನಮ್ಮ ಇಂಡಿಯನ್ ರುಪೀಸ್ ನಲ್ಲಿ ಹೇಳ್ಬೇಕಾದ್ರೆ 50,000 ಕೋಟಿ ರೂಪಾಯಿದಷ್ಟು ಇದು ಲಾಸ್ ಆಗುತ್ತಂತ ಒಂದು ಸಮೀಕ್ಷೆ ಹೇಳ್ತದೆ. ಸೊ ಆದ್ರಿಂದ ಈ ಲಾಸ್ ಅನ್ನ ತಡೆಗಟ್ಟಲಿಕ್ಕೆ ವೈಜ್ಞಾನಿಕವಾಗಿ ಅನೇಕ ವಿಧಾನಗಳು ಇದಾವೆ. ಅವುಗಳನ್ನ ತಿಳ್ಕೊಂಡು ನಾವು ಮಾಡಿದ್ದೆ ಆದ್ರೆ ಅವುಗಳಿಂದ ಆಗ್ತಕ್ಕಂತ ಲಾಸ್ ನಮಗೆ ಉಳಿತಾಯ ಆಗುತ್ತೆ, ನೆಟ್ ಪ್ರಾಫಿಟ್ ನಿವ್ವಳ ಲಾಭ ಜಾಸ್ತಿ ಆಗುತ್ತೆ. ಅವು ಏನು, ನಾವು ಕೆಲವೊಂದು ತಂತ್ರಜ್ಞಾನವನ್ನ ಉಪಯೋಗ ಮಾಡ್ಬೇಕಂತಂದ್ರೆ, ಮೊಟ್ಟ ಮೊದಲನೇದಾಗಿ ಯಾವುದೇ ಬೆಳೆ ಇರಲಿ ಆ ಬೆಳೆಯಲ್ಲಿ ಇರ್ತಕ್ಕಂತ ಒಂದು ನಿರೋಧಕ ತಳಿಗಳನ್ನ ಅಥವಾ ಹೈಬ್ರಿಡ್ ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಪ್ರಥಮ ಆದ್ಯ ಕರ್ತವ್ಯ ಆಗ್ಬೇಕು. ಅದು ಯಾವುದೇ ಇರಲಿ, ಈಗ ಕಾಟನ್ ನಲ್ಲಿ BT ಹತ್ತಿಯಿಂದ ಸುಮಾರು ವರ್ಷಗಳಿಂದ, ಇದು 25 ವರ್ಷದ ಸೀಸನ್ ನಮ್ದು, ಒಂದು ಉಪಯುಕ್ತತೆಯನ್ನ ಅದನ್ನ ತಗೊಂಡಿದೀವಿ, ನಮ್ಮ ರೈತರು ಪರಿಗಣಿಸಿದ್ದಾರೆ ಸಹ. ಈ ರೀತಿಯಾಗಿ ಇನ್ನೊಂದು ತಂತ್ರಜ್ಞಾನ ಅಂತಂದ್ರೆ ಬೆಳೆ ಪರಿವರ್ತನೆ ಹಾಗೂ ಅಂತರ ಬೆಳೆ ಬೇಸಾಯ. ಬೆಳೆ ಪರಿವರ್ತನೆ ಬೇಕಾಗುತ್ತೆ, ಯಾಕಂತಂದ್ರೆ ವಿಪರೀತವಾಗಿ ನಾವು ಒಂದೇ ಬೆಳೆಯನ್ನ ಅವಲಂಬನೆ ಆದ್ರೆ ಬರ್ತಕ್ಕಂತ ನಷ್ಟಗಳು, ಕಾಡ್ತಕ್ಕಂತ ಕೀಟಪೀಡೆಗಳ ಬಾಧೆ ಜಾಸ್ತಿ ಆಗುತ್ತೆ. ಇನ್ನು ಸಮಗ್ರ ಬೇಸಾಯ ಪದ್ಧತಿಯನ್ನ ಮಾಡಿದ್ದೆ ಆದ್ರೆ, ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳು ಇಂದ ಹಿಡಿದು ಪ್ರತಿಯೊಂದನ್ನು ಸಹಿತ ಅಂಗಗಳು ಇಲ್ಲಿ ಬರುತ್ತೆ. ಇದು ನಾವು ಬರ ನಿರೋಧಕ ಅಥವಾ ಕ್ಲೈಮೇಟ್ ರೆಸಿಲಿಯಂಟ್ ಟೆಕ್ನಾಲಜೀಸ್ ಅಂತಾನು ಸಹಿತ ಇದನ್ನ ಕರಿತೀವಿ. ಸಮಗ್ರ ಬೇಸಾಯ ಪದ್ಧತಿಯನ್ನು ಮಾಡತಕ್ಕಂಥದ್ದು ಅತಿ ಸೂಕ್ತ. ಅದರ ಜೊತೆಗೆ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಮಾಡತಕ್ಕಂಥದ್ದು ಅತಿ ಸೂಕ್ತ. ಈ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಯಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಸಿಂಪರಣೆ ತಗೊಳ್ಬೇಕನ್ನೋದು ಒಂದು ಸೂತ್ರ. ಯಾಕಂತಂದ್ರೆ ನಮ್ಮ ರೈತರು ಬಹಳಷ್ಟು ಜನ ಕೀಡೆ ಆಯ್ತೋ ಅಥವಾ ಉಪಾಯಕಾರಿ ಕೀಟ ಆಯ್ತೋ ಗೊತ್ತಿಲ್ಲ, ಅದು ಪರಿಗಣಿಸನೇ ಇದ್ದಾನೆ ಸಿಂಪರಣೆಯನ್ನ ತಗೊಳ್ಬಿಡ್ತಾರೆ. ಅನವಶ್ಯಕವಾಗಿ ಸಿಂಪರಣೆ ತಗೊಳ್ಳೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಕೀಟನಾಶಕದಿಂದ ಅದು ಅವಶ್ಯಕತೆ ಇತ್ತೋ ಇಲ್ಲ ಗೊತ್ತಿಲ್ಲ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅನೇಕ. ರೊಕ್ಕ ಜಾಸ್ತಿ ಆಗೋದ್ರ ಜೊತೆಗೆ ಪೊಲ್ಯೂಷನ್ ಆಗುತ್ತೆ, ಮಿತ್ರ ಕೀಡೆಗಳು ಸಾಯ್ತವೆ, ಇತರ ಇತ್ಯಾದಿ ಏನು ಆಹಾರ ಎಲ್ಲೆ ಸರಪಳಿಯಲ್ಲಿ ಅದರ ಅವಶೇಷಗಳು ತುಂಬಾ ಹೆಚ್ಚಾಗ್ತವೆ, ಅದನ್ನ ನಾವು ತುಂಬಾ ಕಂಡಿದೀವಿ ಸಹ. ಇನ್ನೊಂದು ತಂತ್ರಜ್ಞಾನ ಅಂತಂದ್ರೆ ಆಧುನಿಕ ಯಂತ್ರೋಪಕರಣಗಳ ಬಳಕೆ. ಅದು ಸಮತಟ್ಟು ಮಾಡ್ತಕ್ಕಂಥ ಮಿಷಿನ್ ಲೇಸರ್ ಲೆವೆಲಿಂಗ್ ಇಂದ ಹಿಡಿದು ಈ ಪೆಂಡೆ ಕಟ್ಟುವ ಯಂತ್ರ ಬೇಲರ್ ಇಂದ ಹಿಡಿದು ಮಡಿಕೆ ಹೊಡ್ತಕ್ಕಂಥ ಯಂತ್ರ ಇರಬಹುದು. ಈಗ ಸದ್ಯದ ಮಟ್ಟಿಗೆ ಇನ್ನು ಮುಂದೆ ಹೋಗಿ ಡ್ರೋನ್ ಒಂದು ಸ್ಪ್ರೇಯರ್ಗೂ ಸಹಿತ ಬಳಕೆ ಮಾಡ್ತಾ ಇದ್ವಿ. ಅಂದ್ರೆ ಇವೆಲ್ಲ ಏನು ಈ ಲೇಬರ್ ಶಾರ್ಟೇಜ್ ಅನ್ಬಹುದು, ಟೈಮ್ ಶಾರ್ಟೇಜ್ ಅಂತ ಎಲ್ಲ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಆದಷ್ಟು ಯಂತ್ರೋಪಕರಣಗಳನ್ನ ಬಳಕೆ ಮಾಡಿದ್ದೆ ಆದ್ರೆ ಈ ಕಾಸ್ಟ್ ನ ಲೇಬರ್ ಸೇವಿಂಗ್ ಅನ್ನ ಮಾಡಿ ನಾವು ಟೈಮ್ ಅನ್ನು ಸಹಿತ ಉಳಿಸಬಹುದು. ನಮ್ಮ ಸನ್ಮಾನ್ಯ ಆದರಣೀಯ ಶ್ರೀ ನರೇಂದ್ರ ಮೋದಿಜಿ ಅವರು, ಪ್ರಧಾನಮಂತ್ರಿಯವರು ಹೇಳ್ತಕ್ಕಂತ ಮಂತ್ರದ ಪ್ರಕಾರ ಅಂದ್ರೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್, 2022 ಒಳಗೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ಏನು ಸೂತ್ರಗಳನ್ನ ತಂದಿದಾರಲ್ಲ ಅದನ್ನು ಸಹಿತ ನಾವು ಕಂಪ್ಲೀಟ್ ಆಗಿ ಪಾಲನೆ ಮಾಡಿದ್ದೆ ಆದ್ರೆ ಬಹುತೇಕ ನಾವು ಆಗ್ತಕ್ಕಂತ ನಷ್ಟಗಳನ್ನ ಕೀಟಪೀಡೆಗಳಿಂದ ತಪ್ಪಿಸ್ಲಿಕ್ಕೆ ಯಾವುದು ಸಂಶಯ ಇಲ್ಲ. ಇನ್ನು ಉಗ್ರಾಣ ಕೀಟ ಅಥವಾ ಉಗ್ರಾಣಕ್ಕೆ ಬಂದ್ರೆ ಬೆಳೆದಿರ್ತಕ್ಕಂತ ಬೆಳೆ ದವಸ ಧಾನ್ಯಗಳನ್ನ ನಾವು ಮನೆಯಿಂದ ಹಿಡಿದು ದೊಡ್ಡ ಮಟ್ಟಿಗೆ ಉಗ್ರಾಣದಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು ಸಹಜ, ಮಾಡಬೇಕಾಗಿದ್ದು ಅನಿವಾರ್ಯತೆ. ಈ ಒಂದು ಉಗ್ರಾಣದಲ್ಲಿ ಸಹಿತ ಮನೆಯಲ್ಲಿರ್ಬೋದು, ದೊಡ್ಡ ಮಟ್ಟದಲ್ಲಿ ಉಗ್ರಾಣದಲ್ಲಿ ಇರ್ಬೋದು, ಇಲ್ಲಿನ ಸಹಿತ ಕೀಟಪೀಡೆಗಳು ಏನಿಲ್ಲ ಅಂದ್ರೆ 10% ಬೆಳೆದಿರತಕ್ಕಂಥ ದವಸ ಧಾನ್ಯಗಳಿಗೆ ಹಾಳು ಮಾಡ್ತಾರೆ. ನಾನು ಆಗಲೇ ಹೇಳಿದೆ 308.65 ಅಂತ ಹೇಳಿದ್ನಲ್ಲ, ಅದರಲ್ಲಿ 10% ಅಂದ್ರೂ ಸಹಿತ ನಮಗೇನಿಲ್ಲ ಅಂತಂದ್ರೆ 30.8 ಅಥವಾ 31 ಏನೋ ಮಿಲಿಯನ್ ಟನ್ಸ್ ಅಷ್ಟು ಲಾಸ್ ಆಗ್ತಕ್ಕಂಥದ್ದಿದೆ. ಇದನ್ನ ನಾವು ರೂಪಾಯಿಗಳಿಗೆ ನಾವು ಹೋಲಿಕೆ ಮಾಡಿದಾಗ ಅಥವಾ ಕನ್ವರ್ಟ್ ಮಾಡಿದಾಗ ಏನಿಲ್ಲ ಅಂತಂದ್ರೂ ಸಹಿತ 5,000-7,000 crore ರೂಪಾಯಿದಷ್ಟು ಲಾಸ್ ಆಗ್ತಕ್ಕಂಥದ್ದು ಅಂದಾಜು ಒಂದು ಮಾಡಿದ್ದಾರೆ. ಇದನ್ನ ನಾವು ನಿಜವಾಗ್ಲೂ ಉಳಿಸಬಹುದು. ಹೇಗಂತಂದ್ರೆ ನಾರ್ಮಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಒಂದು ಪದ ಇದೆ, ಒಂದು ಬೀಜವನ್ನ ಉಳಿಸಿದ್ದಾದ್ರೆ ಅದನ್ನ ನಾವು ಸೇವ್ ಮಾಡಿದ ಅಂದ್ರೆ ಒನ್ ಸೀಡ್ ಸೇವ್ಡ್ ಈಸ್ ಒನ್ ಸೀಡ್ ಪ್ರೊಡ್ಯೂಸ್ಡ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಬೀಜವನ್ನ ಉಳಿಸಿದ್ದಾದ್ರೆ ಅದನ್ನ ನಾವು ಉತ್ಪಾದನೆ ಮಾಡ್ದಂಗ ಅಂತ ಹೇಳ್ತೀವಿ. ಆದ್ರೆ ಅದು ಈಗ ಉಲ್ಟಾ ಆಗಿದೆ. ಅಂದ್ರೆ ಒಂದು ಬೀಜವನ್ನ ನಾವು ಉಳಿಸಿದ್ದೆ ಆದ್ರೆ ಅದು 1,000 ಬೀಜಕ್ಕೆ ಸಮ. ಅಂದ್ರೆ ಅದನ್ನ ಉಳಿಸಿ ನಾವು ಮತ್ತೆ ಬೆಳೆಸಿದ್ದೆ ಆದ್ರೆ ಅಥವಾ ಅದನ್ನ ಬಿತ್ತಿದ್ದೆ ಆದ್ರೆ 1,000 ಬೀಜಗಳು ಬರ್ತುತ್ತೆ ಏನು. ಹಾಗಾಗಿ ರೈತರು ಎಷ್ಟು ತಾವು ಕಷ್ಟ ಹೊಲದಲ್ಲಿ ಬೆಳೆಗಳನ್ನ ಬೆಳಿಲಿಕ್ಕೆ ಕಷ್ಟ ಪಡ್ತಾರೋ ಅದರ 2ರಷ್ಟು ಬಹುತೇಕ ಕಾಪಾಡಿಕೊಳ್ಳಲು ಸಹಿತ, ವೈಜ್ಞಾನಿಕವಾಗಿ ಕಾಪಾಡಿಕೊಳ್ಳಲು ಸಹಿತ ಮಾಡಿದ್ರೆ ನಮ್ಗೆ ಅಷ್ಟು ಉಳಿತಾಯ ಆಗುತ್ತೆ. ಯಾಕೆ ಹೇಳ್ತೀವಿ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ಒಂದು ರಿಪೋರ್ಟ್ ಅಲ್ಲಿ ಹೇಳುತ್ತೆ, ನಮ್ಮ ಉಗ್ರಾಣದಲ್ಲಿ ಕೀಟಪೀಡೆಗಳು ಮತ್ತೆ ಇತರ ಪೀಡೆಗಳು ಮಾಡ್ತಕ್ಕಂತ ಲಾಸ್ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ 1/3 ಅಂದ್ರೆ 30% ಭಾರತದ ಬಡ ಜನರಿಗೆ ಅಷ್ಟು ಜನಕ್ಕೆ ಊಟ ಹಾಕ್ಬಹುದು ಅಂತ ಹೇಳುತ್ತೆ. ಅಷ್ಟು ಜನಕ್ಕೆ ನಾವು ಫ್ರೀ ಆಗಿ ಕೊಡ್ಬಹುದು, ಊಟ ಹಾಕ್ಬಹುದು ಅಂತ ಹೇಳುತ್ತೆ. ಅಂದ್ರೆ ಅಷ್ಟು ನಾವು ಲಾಸ್ ಅನುಭವಿಸ್ತಾ ಇದೀವಿ. ಇದು ಯಾಕೆ ಅಂತಂದ್ರೆ ಅವೈಜ್ಞಾನಿಕ ರೀತಿಯಿಂದ ನಾವು ಶೇಖರಣೆ ಮಾಡೋದ್ರಿಂದ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇನ್ನು ಸಣ್ಣ ಪ್ರಮಾಣದಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಮನೆಯಲ್ಲಿರ್ಬೋದು ಅಥವಾ ಅಂಗಡಿಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಬೇಕು, ಅದನ್ನ ಸಂಗ್ರಹಣೆ ಮಾಡಿ ಕೀಟಪೀಡೆಗಳಿಂದ ನಾವು ಭದ್ರತೆಯನ್ನು ಮಾಡ್ಕೋಬೇಕು ಅಂತಂದ್ರೆ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಫಸ್ಟ್ ಸ್ವಚ್ಛತೆ, ಅದು ರೂಮ್ ಇರ್ಬೋದು ಕಾಳು ಕಡೆ ಇರ್ಬೋದು ಸ್ವಚ್ಛವಾಗಿರ್ಬೇಕು. ಆ ನಂತರ ತುಂಬಿ ಇಡೋದಕ್ಕಿಂತ ಮುಂಚಿತವಾಗಿ ಅವುಗಳನ್ನ ಒಣಗಿಸ್ಬೇಕು. ಎಷ್ಟರ ಮಟ್ಟಿಗೆ ಒಣಗಿಸ್ಬೇಕಂದ್ರೆ ಕಾಳಿನಲ್ಲಿ ತೇವಾಂಶ ಅಥವಾ ವಾಟರ್ ಪರ್ಸೆಂಟೇಜ್ ಅಂತ ಹೇಳಿ ಮಾಯಿಶ್ಚರ್ ಪರ್ಸೆಂಟೇಜ್ 10%ಕ್ಕಿಂತ ಕಡಿಮೆ ಇರಬೇಕು. ನಂತರ ಅದೇ ರೀತಿಯಾಗಿ ನಾವು ಯಾವುದೇ ಇರಲಿ, ಡಬ್ಬ ಇರಲಿ ಅಥವಾ ಗೋಣಚೀಲ ಇರಲಿ ಪ್ಲಾಸ್ಟಿಕ್ ಚೀಲ ಇರಲಿ ಅದು ಯೂಸ್ ಮಾಡ್ತೀವಲ್ಲ ಏನ್ ತುಂಬಲಿಕ್ಕೆ, ತುಂಬಿ ಬೀಜಗಳನ್ನು ತುಂಬಿ ಇಡ್ಲಿಕ್ಕೆ, ಅವುಗಳನ್ನ ತಾಯ್ತ ಫಸ್ಟ್ ಸ್ವಚ್ಛವಾಗಿಡ್ಬೇಕು, ಒಣಗಿಸ್ಬೇಕು. ಅದಾದ ನಂತರ ಸಪೋಸ್ ನಾವೇನಾದ್ರೂ ಗೋಣಿಚೀಲ ಅಥವಾ ಬೇರೆ ಬ್ಯಾಗ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಇವುಗಳನ್ನ ಈ ಮೆಲಾಥಿಯನ್ 1 ml ಪ್ರತಿ ಲೀಟರ್ ನೀರಿನಲ್ಲಿ ದ್ರಾವಣದಲ್ಲಿ ಒಂದು ಬಕೆಟ್ ಅಥವಾ ಡ್ರಮ್ ನಲ್ಲಿ 1 ಲೀಟರ್ ಮೆಲಾಥಿಯನ್ ಪ್ರತಿ ಲೀಟರ್ ನೀರಿಗೆ ದ್ರಾವಣವನ್ನ ಮಾಡಿಕೊಂಡು ಆ ಗೋಣಚೀಲವನ್ನ ಹದ್ದುಬಿಟ್ಟು ಹಿಂಡಿ ಹಾರೆ ಹಾಕಿ ಆತರ ಗೋಣಚೀಲಗಳನ್ನ ಬೀಜಗಳನ್ನ ತುಂಬಲಿಕ್ಕೆ ಮತ್ತು ಶೇಖರಣೆ ಮಾಡ್ಲಿಕ್ಕೆ ಉಪಯೋಗ ಮಾಡಬೇಕು. ನಂತರ ಸಪೋಸ್ ನಮ್ಮ ಮನೆಯಲ್ಲಿ ಡಬ್ಬಾದಲ್ಲಿ ತೊಗರಿ ಹಲಸಂದಿ ಈ ಕಾಳುಗಳು ದ್ವಿದಳ ಧಾನ್ಯಗಳನ್ನ ಅಂತ ಹೇಳ್ತೀವಲ್ಲ, ಇವುಗಳನ್ನ ನಾ ಶೇಖರಣೆ ಮಾಡಬೇಕಾಗಿದ್ರೆ ಅನೇಕ ವಿಧಾನಗಳಿದೆ. ನೀವು ಡಬ್ಬಾದಲ್ಲಿ ಇಡೋದಕ್ಕಿಂತ ಮುಂಚಿತವಾಗಿ ತಿಂತಕ್ಕಂತ ಎಣ್ಣೆ ಅಂದ್ರೆ ಅದು ಕೊಬ್ಬರಿ ಎಣ್ಣೆ ಇರ್ಬೋದು ಒಳ್ಳೆಣ್ಣೆ ಇರ್ಬೋದು 5 ml ಪ್ರತಿ ಕೆಜಿ ಬೀಜಕ್ಕೆ ಲೇಪನ ಮಾಡಿ ಡಬ್ಬಾದಲ್ಲಿ ಇಡಬೇಕು. ಆದಷ್ಟು ಕಾಳುಗಳನ್ನ ಇಡೋದನ್ನ ಬೇಡ, ಅದನ್ನ ಬೇಳೆ ಮಾಡಿದ್ರೆ ಈ ಬುರುಬುರಿ ಕಾಟ ತಪ್ಪುತ್ತೆ. ನಂತರ ಇಲ್ಲನ್ನ ಕಾಳೆ ಇಡ್ತೀನಿ ಅಂತಂದ್ರೆ 5 ml ಪ್ರತಿ ಕೆಜಿ ಬೀಜಕ್ಕೆ ಒಂದು ಎಣ್ಣೆ ಪದಾರ್ಥವನ್ನ ಬೀಜಕ್ಕೆ ಉಪಚಾರ ಮಾಡಿ ಲೇಪನ ಮಾಡಬಹುದು, ಆ ತರ ಶೇಖರಣೆ ಮಾಡಬಹುದು. ಅದೇ ಆದ ನಂತರ 10 g ಬೇವಿನ ಬೀಜ 1 kg ಬೀಜಕ್ಕೆ ಇದು ಯಾವ್ದಕ್ಕಾದ್ರೂ ಯಾವುದೇ ದವಸ ಧಾನ್ಯಗಳಿಗೂ ಸಹಿತ ಉಪಯೋಗ ಮಾಡಬಹುದು. ಅಥವಾ 20 g ಬಜೆ ಪುಡಿ ಅಂತ ಏನ್ ಹೇಳ್ತೀವಲ್ಲ, ಇದನ್ನು ಸಹಿತ ಪ್ರತಿ ಕೆಜಿ ಬೀಜಕ್ಕೆ ನಾವು ಉಪಚಾರ ಮಾಡಿ ಡಬ್ಬದಲ್ಲಾಯ್ತು ಅಥವಾ ಈ ನಮ್ಮ ಪ್ಲಾಸ್ಟಿಕ್ ಚೀಲದಲ್ಲಿ ಸಹಿತ ನಾವು ಬಚ್ಚಿಡಬಹುದು. ನಂತರ ಈ ಸಣ್ಣ ಸಣ್ಣ ಸಲಕರಣೆಗಳು ಬರ್ತವೆ, ಪಿಟ್ ಫಾಲ್ ಟ್ರಾಪ್ಸ್ ಅಂತೇಳಿ ಸಿಗ್ತವೆ, ಆಟೋಮೆಟಿಕ್ ಇನ್ಸೆಕ್ಟ್ ರಿಮೂವಲ್ ಬಿನ್ ಅಂತ ಸಿಗ್ತವೆ. ಈ ರೀತಿಯಾಗಿ ಕೆಲವೊಂದು ಸಲಕರಣೆಗಳನ್ನ ನಾವು ಸಣ್ಣ ಮಟ್ಟದಲ್ಲಿ ಇರ್ಬೋದು, ಇವನ್ ದೊಡ್ಡ ಮಟ್ಟದಲ್ಲೂ ಸಹಿತ ಉಪಯೋಗ ಮಾಡ್ಕೊಳ್ಬಹುದು. ಜೊತೆಗೆ ನಮ್ಮಲ್ಲಿ ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಈ ಟಾಕ್ ಪೌಡರ್ ಅಥವಾ ಬೋರಿಕ್ ಪೌಡರ್ ಹಾಕ್ತಾರೆ, ಅಷ್ಟು ಅದೇನು ಪರಿಣಾಮಕಾರಿ ಆಗುದಿಲ್ಲ, ಬಟ್ ಆದ್ರೂ ಸಹಿತ ಉಪಯೋಗ ಮಾಡ್ತಾರೆ. ಅದ್ರ ಬದಲಿಗೆ ಕೇಲನೈಟ್ ಪೌಡರ್ ಅಂತ ಒಂದು ಸಿಗುತ್ತೆ, 1 kg ಕೇಲನೈಟ್ ಪೌಡರ್ 1 quintal ಬೀಜಕ್ಕೆ ನಾವು ಉಪಚಾರ ಮಾಡಿ ಸಹಿತ ಉಪಯೋಗ ಮಾಡಬಹುದು. ಅಥವಾ ಇದಕ್ಕೆ ಮುಂಚೆ ನಾನು ಆಲ್ರೆಡಿ ಹೇಳಿದೆ 20 g ಬಜೆ ಪುಡಿಯನ್ನ 1 kg ಬೀಜಕ್ಕೆ ಮಿಶ್ರಣ ಮಾಡಿ ನಾವು ಶೇಖರಣೆ ಮಾಡಬಹುದು. ಇನ್ನು ದೊಡ್ಡ ಪ್ರಮಾಣದಲ್ಲಿ ಅದು ಗೋಡನ್ ನಲ್ಲಿರಬಹುದು. ನಾರ್ಮಲ್ ಆಗಿ ಫಸ್ಟ್ ಸ್ವಚ್ಛತೆ, ಸ್ವಚ್ಛತೆ ಅಂದ ತಕ್ಷಣ ಬೀಜ ಚೀಲ ಹಾಗೂ ಶೇಖರಣೆ ಮಾಡತಕ್ಕಂತ ಗೋಡನ್ ಸಹಿತ ತುಂಬಾ ಸ್ವಚ್ಛವಾಗಿತ್ತು. ಏರೇಷನ್ ಇರಬೇಕು, ಗಾಳಿ ಆಡ್ತಾ ಇರಬೇಕು. ನಂತರ ಯಾವಾಗ್ಲೂ ನಾವು ಇನ್ನ ಫ್ರೆಶ್ ಲಾಟ್ ತಂದು ಇಡೋಕಿನ ಮುಂಚಿತವಾಗಿ ಗೋಡೆಗಳಿಗೆ ಮೊದಲು ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ಗೋಡೆಗಳಿಗೆ ನಾವು ಸಿಂಪರಣೆ ಮಾಡಬೇಕಾದಾಗ ಸೊ ಮೆಲಾಥಿಯನ್ನು 10 ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ಅಥವಾ ಫೆನ್ವಲ್ ರೇಟು, ಡೆಲ್ಟಾ ಮೆಥ್ರಿನ್ ಅಂತ ಈ ಪೈರಥ್ರಾಯ್ಡ್ ಕೀಟನಾಶಕಗಳು ಸಿಗ್ತವೆ, ಇವುಗಳನ್ನು ಸಹಿತ ಗೋಡೆಗೆ ಸಿಂಪರಣೆ ಮಾಡಿಬಿಟ್ಟು ಒಂದು ವಾರ 10 ದಿವಸ ಬಿಟ್ಟು ವಾಸನೆ ಎಲ್ಲ ಹೋದ ನಂತರ, ಕೀಟ ಕ್ರೀಡೆಗಳ ಸತ್ತ ನಂತರ ಶೇಖರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ನಂತರ ನಾನು ಆಗ್ಲೇ ಹೇಳಿದೆ, ಗೋಣಚೀಲ ಅಥವಾ ಇನ್ನಿತರ ಬ್ಯಾಗ್ಗಳನ್ನ ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಅವುಗಳನ್ನು ಸ್ವಚ್ಛ ಮಾಡಿ ಮೆಲಾಥಿಯನ್ ದ್ರಾವಣದಲ್ಲಿ ಹದ್ದಿ ನಂತರ ಅದನ್ನ ಒಣಗಿಸ್ಬಿಟ್ಟು ಬ್ಯಾಗ್ಗಳನ್ನ, ಅಂತಹ ಬ್ಯಾಗ್ಗಳಲ್ಲಿ ನಾವು ಕಾಳುಗಳನ್ನ ತುಂಬಿಡ್ತಕ್ಕಂಥದ್ದು ಮಾಡಬೇಕು. ಇನ್ನು ತುಂಬಿ ಶೇಖರಣೆ ಮಾಡೋ ಕಾಲಕ್ಕೆ ಈ ಡನ್ನೇಜ್ ಅಂತ ಹೇಳ್ತೀವಿ, ಅಂದ್ರೆ ನೆಲದ ಮೇಲೆ ನೇರವಾಗಿ ಹಾಕೋದಕ್ಕಿಂತ ಆ ಹಲಿಗೆ ಅಂತ ಹೇಳ್ತೀವಿ ಅಥವಾ ಡನ್ನೇಜ್ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಇಟ್ಟರೆ ಕೆಳಗಡೆ ಭೂಮಿಗೆ ಅಂತ ಈ ಫ್ಲೋರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಚೀಲಗಳ ಕಾಂಟ್ಯಾಕ್ಟ್ ಬರದನೆ ತೇವಾಂಶ ಇಡ್ಕೊಳ್ಳೋದು ಕಡಿಮೆ ಆಗುತ್ತೆ. ನಂತರ ನಿಟ್ಟಿಂದ ನಿಟ್ಟಿಗೆ, ಒಂದು ನಿಟ್ಟಿಂದ ಇನ್ನೊಂದು ನಿಟ್ಟಿಗೆ ಕನಿಷ್ಠ ಆದರೂ 1 ಮೀಟರ್ ಗ್ಯಾಪ್ ಗಾಳಿ ಹಾಡಲಿಕ್ಕೆ ನಾವು ಬಿಡಬೇಕಾಗ್ತದೆ. ಜೊತೆಗೆ ಅವಾಗವಾಗ ಈ ಹುಳಗಳ ಇನ್ಸ್ಪೆಕ್ಷನ್ ಮಾಡಿ ಎಷ್ಟು ಮಟ್ಟಿಗೆ ಇನ್ಫೆಸ್ಟೇಷನ್ ಆಗಿದೆ ಅಂತ ನೋಡಿಕೊಂಡು, ಈ ಧೂಪಕರಣ ಅಂತ ಹೇಳ್ತಾರೆ ಫ್ಯೂಮಿಗೇಷನ್ ಅಲ್ಯೂಮಿನಿಯಂ ಫಾಸ್ಫೈಡ್, 1 ಟನ್ಗೆ 2 ಟ್ಯಾಬ್ಲೆಟ್ ಅಂದ್ರೆ 1 ಟ್ಯಾಬ್ಲೆಟ್ 3 ಗ್ರಾಮ್ ಇರುತ್ತೆ, 2 ಟ್ಯಾಬ್ಲೆಟ್ ಅನ್ನು ಇಟ್ಟು ತಾಡಪಾಲನ್ನ ಕಂಪ್ಲೀಟ್ ಆಗಿ ಮುಚ್ಚಿದ್ರೆ ಇಲ್ಲಿ ಧೂಪಕರಣ ಆಗುತ್ತೆ. ನಂತರ ಫ್ಯೂಮಿಗೇಷನ್ ಬೇರೆ ಮೆಥಡ್ ಇಂದ ಮಾಡ್ತಾರೆ, ಅಫ್ಕೋರ್ಸ್ ಈಗೆಲ್ಲ ಕೆಲವೊಂದು ಕೆಮಿಕಲ್ಸ್ ಬ್ಯಾನ್ ಆಗಿರೋದ್ರಿಂದ ಸೊ ಯಾವುದು ನಮಗೆ ಶಿಫಾರಸು ಮಾಡಿರ್ತಕ್ಕಂತ ಕೆಮಿಕಲ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ನಂತರ ಕೆಲವೊಂದು ಸೂಕ್ತವಾದಂತ ವೈಜ್ಞಾನಿಕ ರೀತಿ ಅಂತ ಏನು ಶೇಖರಣೆ ಮಾಡ್ತಕ್ಕಂತ ಕೆಲವೊಂದು ಸಲಕರಣೆಗಳು ದೊಡ್ಡ ಪ್ರಮಾಣದಲ್ಲೂ ಸಹಿತ ಸಿಗುತ್ತೆ, ಲೈಕ್ ಟ್ಯೂಸಾಬಿನ್ ಅಂತೇಳಿ ಸೈಂಟಿಫಿಕ್ ವೇದಲ್ಲಿ ನಾವು ಸ್ಟೋರ್ ಮಾಡಬಹುದು. ಅಥವಾ ಇನ್ನೂ ದೊಡ್ಡ ಪ್ರಮಾಣ ಬಂತಂದ್ರೆ ಸೈಲೋಸ್ ಅಂತ ಕರಿತೀವಿ, ಅವೆಲ್ಲ ವೈಜ್ಞಾನಿಕವಾಗಿ ಸೀಡ್ ಅನ್ನ ತಗೊಂಡೋಗಿ ಬಿನ್ನಲ್ಲಿ ಹಾಕೋದ್ರಿಂದ ಹಿಡಿದು ಧೂಪೀಕರಣದಿಂದ ಹಿಡಿದು ಸಾಯಿಲ್ ಐ ಮೀನ್ ಸೀಡ್ ಟೆಸ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಕಂಪ್ಲೀಟ್ ಆಟೋಮೇಷನ್ ಇರ್ತಕ್ಕಂತ ಒಂದು ಸಾಧನೆಗಳು ಸೈಲೋಸ್ ಅಂತ ಕರಿತೀವಿ. ಇದು ದೊಡ್ಡ ಮಟ್ಟಿಗೆ ಸರ್ಕಾರದ ಅಥವಾ ಖಾಸಗಿ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ಕಾಳು ಕಡೆಗಳನ್ನ ಶೇಖರಣೆ ಮಾಡ್ಲಿಕ್ಕೆ ವರ್ಷಾನುಗಟ್ಟಲೆ ಇದನ್ನ ಮಾಡ್ತಾರೆ. ಸೊ ಈ ರೀತಿಯಾಗಿ ವೈಜ್ಞಾನಿಕವಾಗಿ ನಾವು ಬೆಳೆಸಿದ ಕಾಳನ್ನ ಬೆಳೆಸೋ ಕಾಲಕ್ಕೂ ಸಹಿತ ನಾವು ವೈಜ್ಞಾನಿಕ ಸಲಹೆಗಳನ್ನ ಪಡೆದು ವೈಜ್ಞಾನಿಕ ರೀತಿಯಲ್ಲಿ ಬೆಳೆಯೋದು, ನಂತರ ಬೆಳೆದದ್ದನ್ನ ನಾವು ಸಂರಕ್ಷಣೆ ಮಾಡ್ಲಿಕ್ಕೂ ಸಹಿತ ವೈಜ್ಞಾನಿಕ ರೂಪದಲ್ಲಿ ನಾವು ವಿಷಯಗಳನ್ನ ತಿಳ್ಕೊಂಡು ಅದನ್ನ ಶೇಖರಣೆ ಮಾಡಿದ್ದೆ ಆದ್ರೆ ಬೆಳೆಸಿದ್ದು ಉಳಿಸಿದಂತೆ ಅಂದಂಗೆ ನಮಗೆ ಕಡಿಮೆ ಖರ್ಚಿನಲ್ಲಿ ನಮಗೆ ಬರ್ತಕ್ಕಂತ ಲಾಭ ಜಾಸ್ತಿ ಆಗುತ್ತೆ, ನಿವ್ವಳ ಲಾಭ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ರೈತ ಬಾಂಧವರೇ ವೈಜ್ಞಾನಿಕ ರೀತಿಯಲ್ಲಿ ಬೆಳೆದು ಶೇಖರಣೆಯನ್ನ ಮಾಡಿ ಅಂತ ಹೇಳ್ತಾ ನನ್ನ 4 ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೆ ಕೀಟಗಳಿಂದ ಆಹಾರ ಧಾನ್ಯಗಳಿಗೆ ಆಗುತ್ತಿರುವ ಹಾನಿ ಮತ್ತು ಸಂರಕ್ಷಣೆಯ ಮಹತ್ವ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಎಜಿ ಶ್ರೀನಿವಾಸ್. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು.

ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ಮೊದಲಿಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆ. ಕಡಲೆಕಾಳು ಕನಿಷ್ಠ ಹಾಗೂ ಗರಿಷ್ಠ 5,266 ರೂಪಾಯಿ, ನೆಲಗಡಲೆ ಶೇಂಗಾ 3,469 ರೂಪಾಯಿಂದ 6,176 ರೂಪಾಯಿ, ಈರುಳ್ಳಿ 650 ರೂಪಾಯಿಯಿಂದ 3,460 ರೂಪಾಯಿ, ಭತ್ತ ರಾಜಹಂಸ 1,319 ರೂಪಾಯಿಯಿಂದ 1,361 ರೂಪಾಯಿ, ಭತ್ತ ಸೋನಾಮಸೂರಿ 1,249 ರೂಪಾಯಿಯಿಂದ 1,789 ರೂಪಾಯಿ, ಸೂರ್ಯಕಾಂತಿ ಕನಿಷ್ಠ ಹಾಗೂ ಗರಿಷ್ಠ 4,809 ರೂಪಾಯಿ. ಈಗ ಲಿಂಗಸ್ಕೂರು ತಾಲೂಕಿನ ಪೇಟೆಯ ಧಾರಣೆ. ಸಜ್ಜೆ 1,670 ರೂಪಾಯಿಯಿಂದ 1,900 ರೂಪಾಯಿ, ಭತ್ತ ಸೋನಾಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 2,215 ರೂಪಾಯಿ, ಸೂರ್ಯಕಾಂತಿ 5,700 ರೂಪಾಯಿಯಿಂದ 5,950 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ, ರಾಯಚೂರು ಹಾಗೂ ಲಿಂಗಸ್ಕೂರು ತಾಲೂಕಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತಕ್ಕೆ ಗ್ರಾಮೀಣ ಜೀವನಕ್ಕೆ ಅರ್ಥ ವ್ಯವಸ್ಥೆ ಪಶುಧನ್ ಕಾ ಬಿಮಾರ್ ಹೋಣಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೆ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಈಗ ಕೇಳಿ ಮಾನ್ವಿ ತಾಲೂಕಿನ ಉದ್ಬಳ ಗ್ರಾಮದ ಹನುಮಂತ ಪಂಪನಗೌಡ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಉಮಾಶುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗುರುದೇವ ಮಾದೇವ ಗುರುದೇವ ಸದಶಿವ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುವಚನುಪ ಕೇಶವನಾಲಿ ಶಾಂತ ಒಡನಾಡು ಬಂದಂತೆ ನಡೆಯಾದೀರಿಯದಲ್ಲೇ ಬಲ್ಲವರು ಭೂಮಂಡಲದ ಭೋಗ ಪೂಗವನತಿಗಳಿಯದೆ ಗವನತಿಗಳಿಯಾದೆ ಪಡೆದವರೊಡನಾಡಿ ಗಳವಗೆ ಗೊಳಿಸುವ ಪಡೆದವರೊಡನಾಡಿ ಗಳಬಗೆ ಗೊಳಿಸುವ ಮಡದಿಯರೊಲವೀವ ತನು ಜರ್ವಂದನಿ ಪೇ ಕಂಡು ಕೇಳಿ ಮತ್ತೆ ಹೋಗಿ ಪರೇ ಬಲ್ಲವರು ಬಲಿವಲಿ ಬಲಿವಲಿ ಕರಣ ಕೌರವ ರಾಮ ಬಲಿವಲಿ ಕರಣ ಕೌರವ ರಾಮ